ದ್ರೌಪದಿ ಮುರ್ಮು ಅವರೊಂದಿಗೆ ರಾಜ್ಯದ ಬುಡಕಟ್ಟು ಮಹಿಳೆಯರ ಸಂವಾದ. ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭ. ದೇಶದಲ್ಲಿ 13 ಲಕ್ಷ ಕ್ಷಯ ರೋಗಿಗಳ ಪತ್ತೆ, ಡಾ ಮನ್ಸುಖ್ ಮಾಂಡವಿಯ. ರಾಜ್ಯದ 8 ಜಿಲ್ಲೆಗಳಲ್ಲಿ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ, ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಹೆಣ್ಣು ಗಂಡು ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ, ಅವಳೆ ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ. ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಆತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ನಿರತ ಮಹಿಳೆಯರನ್ನು ಪರಿಚಯಿಸುವ ಸರಣಿ ಕಾರ್ಯಕ್ರಮ ನಾರಿ ದಾರಿ. ಇದರಲ್ಲಿ ಕೆಎಸ್ ನಿರ್ಮಲಾ ಅವರೊಂದಿಗೆ ಸಂದರ್ಶನ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ. ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ. ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಕೇಳಿ ಕಾರ್ಯಕ್ರಮ ನಾರಿ ದಾರಿ. ಕೇಳುಗರೆ, ರೈತ ಬಾಂಧವರೇ, ಬೇಸಾಯದಲ್ಲಿ ಮಹಿಳೆಯರು ಮನಸ್ಸು ಮಾಡಿದ್ರೆ ಮನೆತನನ ಬೆಳೆಸಬಹುದು, ಒಳಿತನ್ನು ಕಾಣಬಹುದು. ಕೃಷಿಯಲ್ಲಿ ಆಸಕ್ತಿ ಇರುವ ಮಹಿಳೆಯರು ಅನೇಕ ಕಡೆ ಕಾಣಿಸಿಕ್ತಾರೆ. ತಮ್ಮ ಬಾಳ ಸಂಗಾತಿಯನ್ನ ಕೃಷಿಗೆ ಎಳ್ಕೊಂಡು ಬಂದಿರೋರು ಇದ್ದಾರೆ, ಇಲ್ಲ ಇದು ಬೇಡವೇ ಬೇಡ ಅಂತ ಅನ್ಕೊಂಡು ಪೇಟೆಗೆ ಕರ್ಕೊಂಡು ಹೋಗಿರೋರು ಇದ್ದಾರೆ. ಇವತ್ತು ನಾವು ಕೆಎಸ್ ನಿರ್ಮಲಾ ಅವರ ಜೊತೆಗೆ ಮಾತನಾಡ್ತಿದ್ದೀವಿ. ಮಡಿಕೇರಿ ತಾಲೂಕು ಮೂರ್ನಾಡು ಗ್ರಾಮದ ಕುಟ್ಟಂಡ ಕಾರ್ಯಪ್ಪ ಸಚ್ಚಿಕುಮಾರ್ ಅವರ ಪತ್ನಿ. ಸಚ್ಚಿಕುಮಾರ್ ಮತ್ತು ನಿರ್ಮಲಾ ಅವರು BSc ಮಾಡಿಕೊಂಡು ಈಗ ಕೃಷಿಯಲ್ಲಿದ್ದಾರೆ. ಇಬ್ಬರದೂ CBZ ಕಾಂಬಿನೇಷನ್, ಆದರೆ ಕ್ಲಾಸ್ಮೇಟ್ಸ್ ಅಲ್ಲ, ಒಂದು ರೀತಿಯಲ್ಲಿ ಸಂಬಂಧಿಕರು ಅಂತ ಹೇಳ್ಬೋದು. ಇಬ್ಬರು ವಿದ್ಯಾವಂತರಾದರೂ ಹೊರಗಡೆ ಉದ್ಯೋಗದಲ್ಲಿದ್ದು ಸಚ್ಚಿಕುಮಾರ್ ಸ್ವಯಂ ನಿವೃತ್ತಿಯ ಬಳಿಕ ಕೃಷಿಗೆ ಬರುವಂತೆ, ಮೂರ್ನಾಡಿಗೆ ಬರುವಂತೆ ಒಂದು ರೀತಿಯಲ್ಲಿ ಪ್ರೇರಣೆ ನೀಡಿದವರು ನಿರ್ಮಲಾ ಅವರು. ಈಗ ಅವರ ಕೆಲಸ ಕಾರ್ಯಗಳು ಹೇಗಿದ್ದಾವೆ ಅಂತನ್ನೋದನ್ನು ಅವರ ಮಾತಿನಿಂದನೇ ಆಲಿಸ್ಕೊಳ್ಳಿ. ನಿರ್ಮಲ ಅವರೇ, ನಮಸ್ಕಾರಮ್ಮ. ನಮಸ್ಕಾರ ಸರ್. ತಮ್ಮ ಹುಟ್ಟೂರು ಯಾವುದು, ಮತ್ತೆ ನೀವು ಬಾಲ್ಯದಲ್ಲಿ ಕೃಷಿ ಕೆಲಸಗಳನ್ನ ಕಲಿತಾ ಬೆಳೆದ್ರ, ನಿಮ್ಮ ತಂದೆ ತಾಯಿಗಳು ಏನಾದರೂ ಕೃಷಿ ಬಗ್ಗೆ ತಿಳುವಳಿಕೆ ಕೊಟ್ರ, ಹೇಗೆ ಹಿಂದಿನ ನೆನಪು ಮಾಡ್ಕೊಳ್ಳಿ. ನಾನು ನಾಪೋಕ್ಲಿಂದ ಬಂದವಳು. ಬಾಲ್ಯದಲ್ಲಿ ನಮ್ಮ ತಂದೆ ತಾಯಿ ನಮ್ಮ ಅಜ್ಜ ಅಜ್ಜಿಯವರೆಲ್ಲ ಕೃಷಿಕರೇ. ಅವ್ರ ಜೊತೆ ನಾವು ಬೆಳೆದು ತುಂಬಾನೇ ಕಲ್ತಿದ್ದೀವಿ. ನಾವು ಹಾಸ್ಟೆಲಲ್ಲಿ ಓದಿದ್ದು ಮೇನ್ ಆಗಿ. ಆದ್ರೆ ರಾಜ್ಯದಲ್ಲಿ ಬಂದಾಗ ನಮ್ಮ ಅಜ್ಜ ನಮ್ಮನ್ನ ಒಂದು ನಿಮಿಷ ಮನೆಯಲ್ಲಿ ಕೂರ್ಲಿಕ್ಕೆ ಬಿಡ್ತಾ ಇರ್ಲಿಲ್ಲ. ಅಲ್ಲಿ ಗದ್ದೆಯಿಂದ ಆ ಕಡೆ ದಾಟಿದ್ರೆ ಹೋಗಿ ಗದ್ದೆಯಲ್ಲಿ ಸುಮ್ಮನೆ ಶಾಸ್ತ್ರ ಮಾಡಿ ಬರ್ಬೇಕು ಅಂತ ನಾಟಿ ನಡೆಸ್ತಾ ಇದ್ರು. ಮತ್ತೆ ಭತ್ತದ ಕಟ್ಟು ಅದನ್ನ ಸಹ ನಾವು ಹೊತ್ತು ತರೋದು. ಸುಮ್ಮನೆ ಶಾಸ್ತ್ರಕ್ಕೆ ಮಾಡ್ಬೇಕು ಅಂತ ಹೇಳಿ ಮಾಡಿಸೋರು. ನಮ್ಗೆ ಖುಷಿ ಇದ್ರೆ ನಾವು ಕಂಟಿನ್ಯೂ ಮಾಡ್ಬೋದು ಆತರ. ಮತ್ತೆ ಕಾಫಿ ಕೊಯ್ಸೋದು, ಮತ್ತೆ ಪಲ್ಪ್ ಮಾಡಿಸೋದು, ಪ್ರತಿಯೊಂದು ಕೆಲಸ ಮಾಡಿಸಿದ್ದಾರೆ. ಅದಲ್ಲದೆ ಸುಮ್ಮನೆ ಕೂತಿದ್ ಕಂಡ್ರೆ ಸಾಕು, ಏನೋ ಬುಕ್ ಕೊಡೋದು, ಇದನ್ನು ಓದಿ ಇದರ ಜಸ್ಟ್ ಏನು ಅಂತ ಹೇಳು ನಮ್ಗೆ ಅಂತ. ಸಣ್ಣವರಿದ್ದಾಗ 5th 6th ಅಲ್ಲಿ ಎಲ್ಲ ಒಂದೇ ಒಂದು ನಿಮಿಷ ನಮ್ಮನ್ನ ಕೂರ್ಲಿಕ್ಕೆ ಬಿಡ್ತಾ ಇರ್ಲಿಲ್ಲ. ಒಳ್ಳೆ ತಾತ, ಒಳ್ಳೆ ತಾತ ಅವರು ಇದರಲ್ಲಿ ಬೆಳೆದವಳು ನಾನು. ಬಾಲ್ಯದಲ್ಲಿ ಒಂದ್ ರೀತಿಯಲ್ಲಿ ನಿಮಗೆ ಸನ್ಮಾರ್ಗ ತೋರಿಸಿದ ವ್ಯಕ್ತಿ. ಹೌದು ಹೌದು. ಅವರ ಹೆಸರನ್ನ ನೆನಪು ಮಾಡ್ಕೊಳ್ಳಿ. ಅವರು ಕಲಿಯಂಡ ಸೋಮಯ್ಯ ಅಂತ. ನಮ್ಮ ಮನೆ ಇಂದ್ರಪ್ರಸ್ಥ ಅಂತ ಇದೆ ನಾಪಕ್ಲಲ್ಲಿ, ಅವರು ಹಿರಿಯವರು ಅಲ್ಲಿ, ಈಗ ಇಲ್ಲ. ಎಷ್ಟೋ ಜನ ಹಿರಿಯರು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡ್ಲಿಲ್ವೋ ಏನೋ ಅನ್ನೋತರ ಆಗ್ಬಿಡುತ್ತೆ. ಒಂದ್ಯಾವುದೋ ದೇವರ ಹೆಸರಿನಲ್ಲಿ ಅಥವಾ ಶಾಸ್ತ್ರದ ಹೆಸರಿನಲ್ಲಿ ಅಥವಾ ಇನ್ನೊಂದೇನೋ ಹಿನ್ನೆಲೆಯಲ್ಲಿ ನಿಮ್ಮನ್ನ ಕೆಲಸಕ್ಕೆ ಹಚ್ಚಿ ಆ ಮೂಲಕ ಮತ್ತಷ್ಟು ಈ ಭೂಮಿಯ ಪ್ರೀತಿ ಬರೋ ರೀತಿಯಲ್ಲಿ ನೋಡ್ಕೊಳ್ಳೋದಿದೆಯಲ್ಲ, ಅದು ಮೆಚ್ಚತಕ್ಕಂಥ ಸಂಗತಿ. ಹೌದು, ಆ ಕೌಶಲ್ಯ ಹಿರಿಯರಲ್ಲಿ ಎತ್ತು ಈಗಲೂ ಇದೆ. ಆದರೂ ಎಷ್ಟೋ ಮಕ್ಕಳು ಅದನ್ನ ಅರ್ಥ ಮಾಡ್ಕೊಳ್ಳ್ದಲ್ಲನೇ ಎಲ್ಲೆಲ್ಲೋ ಇದ್ದಾರೆ. ಈಗ ನೀವು ಕೆಲಸ ಕಲಿತಾ ಕಲಿತಾ ಆಮೇಲೆ BSc ಮಾಡಿಕೊಂಡು ಮುಂದಿನ ಹಾದಿ ಹೇಗೆ ಸಾಕ್ತಿ ಅನ್ನೋದನ್ನ ಹೇಳಿ. BSc ನಾನು ಮಡಿಕೇರಿ ಕಾಲೇಜಲ್ಲಿ ಓದಿದ್ದೆ. ಮತ್ತೆ 10th class ಮಡಿಕೇರಿ ಕಾನ್ವೆಂಟ್ ಅಲ್ಲಿ, ಮತ್ತೆ PU ಸೈಂಟ್ ಆಗ್ನಿಸ್ ಅಲ್ಲಿ ಹೋಗಿದ್ದೆ. ಹಾಗೆ ಬೇರೆ ಬೇರೆ ತರದ್ದು ಜೀವನ ಎಲ್ಲ, ಮಕ್ಕಳ ಜೊತೆ ಬೆರೆಯೋದು, ಹಾಸ್ಟೆಲ್ ಅಲ್ಲಿ ಬೆಳೆದಿದ್ದು, ಅದೆಲ್ಲ ತುಂಬಾನೇ ಉಪಯೋಗ ಆಗಿದೆ ಅಂತ ಹೇಳ್ಬೋದು. ಮತ್ತೆ ಮದುವೆ ಆದ್ಮೇಲೆ ನಾವು ಮೈಸೂರಲ್ಲಿ ಇದ್ದೆವು. ಅಲ್ಲಿಯೂ ಅಷ್ಟೇ, ತುಂಬಾ ತರದ ನೇಬರ್ಸ್, ಬೇರೆ ಬೇರೆ ವರ್ಗದವರು ಎಲ್ಲಾರ ಜೊತೆ ಮಿಂಗಲ್ ಆಗ್ತಾ ಇದ್ದೆವು. ಅಲ್ಲಿ ಮಕ್ಕಳಿಬ್ಬರು ಹಾಸ್ಟೆಲ್ ಅಲ್ಲಿ ಓದ್ತಾ ಇದ್ರು, ಹಾಗಾಗಿ ಬಿಡುವಿನ ಸಮಯದಲ್ಲಿ ಮನೆಯಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಅಂತ ಕಂಪ್ಯೂಟರ್ ಕಲಿಯಕ್ ಹೋದೆ. ಹಾಗೆ ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ. ಸ್ಕೂಲ್ ಅಲ್ಲಿ ಕಂಪ್ಯೂಟರ್ ಟೀಚರ್ ಆಗಿ ಕೆಲಸ ಮಾಡಿದ್ದೆ. ನಿಮ್ಮ ಯಜಮಾನರು ಎಲ್ಲೆಲ್ಲಿ ಕೆಲಸ ಮಾಡಿದ್ರು? ಅವರು ಮೈಸೂರು, ಬ್ಯಾಂಗ್ಳೂರು, ಗದಗ್, ಮತ್ತೆ ವಿರಾಜಪೇಟ್, ಇಷ್ಟು ಜಾಗದಲ್ಲಿ ಮಾಡಿದ್ದಾರೆ. ಕೆಲಸ ಮಾಡುವ ಆ ದಿನಗಳಲ್ಲಿ ಸುಮಾರು 10-20 ವರ್ಷಗಳ ಒಂದು ಅವಧಿಯಲ್ಲಿ ನಿಮಗೂ ಕೃಷಿಯ ನೆನಪು, ಹಳ್ಳಿಯ ಒಂದು ವಿಚಾರ ಕಾಡ್ತಾ ಇತ್ತೇನೋ ಅಲ್ವಾ? ಹೌದು ಹೌದು ಸರ್, ನಾವು ಸಿಟಿಯಲ್ಲಿ ಇರುವಾಗ ತುಂಬಾ ಕಾಡ್ತಾ ಇತ್ತು ನನಗೆ. ಅಲ್ಲಿ ಡ್ರಿಂಕಿಂಗ್ ವಾಟರ್ ಇಂದ ಹಿಡಿದು ನಾವು ತೆಗೊಳ್ಳುವ ತರಕಾರಿಗಳು ಅದೆಲ್ಲ ಅಷ್ಟು ಒಳ್ಳೆಯದಲ್ಲ, ಅವರೆಲ್ಲ ಸ್ಪ್ರೇ ಮಾಡಿರೋದು ಆತರ ಎಲ್ಲ ತುಂಬಾ ಮನಸ್ಸಿಗೆ ಬರ್ತಾ ಇತ್ತು. ಹಾಗಾಗಿ ನನಗೆ ಇವರು ರಿಟೈರ್ಮೆಂಟ್ ತಗೊಳ್ತೀನಿ ಅಂತ ಹೇಳುವಾಗ ನಾವು ನಮ್ಮ ತೋಟ ಇದೆ ಅಲ್ಲ ಅಲ್ಲಿಗೆ ಹೋಗ್ಬಿಡೋಣ ಅಂತ ನನಗೆ ತುಂಬಾ ಅನಿಸ್ತು. ಯಾಕೆಂದ್ರೆ ಇಲ್ಲಿ ಬಂದ್ರೆ ಇಲ್ಲಿ ತರಕಾರಿ ಬೆಳ್ಕೋಬಹುದು, ಹಣ್ಣು ಹಂಪಲು ಎಲ್ಲ ಸಿಗ್ತದೆ, ಹೆಲ್ದಿ ಆಗಿರ್ಬೋದು ಅಂತೇಳಿ ನಂದೊಂದು ಯೋಚನೆ ಇತ್ತು. ಹಾಗಾಗಿ ಇಲ್ಲಿಗೆ ಬಂದೆವು ನಾವು. ತೋಟದಲ್ಲಿದ್ರೆ ಎಷ್ಟೋ ಸಾರಿ ಯಾವ ಎಕ್ಸಸೈಸ್ ವ್ಯಾಯಾಮ ಬೇಕಾಗಿಲ್ಲ, ಅಥವಾ ಎಲ್ಲೆಲ್ಲೋ ವಾಕಿಂಗ್ ಹೋಗೋ ಅಗತ್ಯನೂ ಬರೋದಿಲ್ಲ. ತೋಟದ ಬೆಳೆಗಳನ್ನ ನೋಡೋ ನೆಪದಲ್ಲೇ ನಿಮ್ಮ ವಾಕಿಂಗ್ ಆಗತ್ತೆ, ವ್ಯಾಯಾಮ ಆಗ್ಬಿಡುತ್ತೆ. ಈಗ ನಿಮ್ಮ ಯಜಮಾನರ ಪಾತ್ರ ಏನು ತೋಟದ ನಿರ್ವಹಣೆಯಲ್ಲಿ, ನಿಮ್ಮ ಕೆಲಸಗಳೇನು, ಮನೆ ಕೆಲಸ ಅಲ್ದಲನೆ? ತೋಟದ ವಿಷಯದಲ್ಲಿ ಬಂದ್ರೆ ಏನಾದ್ರೂ ಒಂದು ಹೊಸ ಕೆಲಸ ಶುರು ಮಾಡುವಾಗ ನಾವಿಬ್ರು ಡಿಸ್ಕಸ್ ಮಾಡ್ತೀವಿ, ಇಬ್ರು ಒಪಿನಿಯನ್ ತಗೊಳ್ತೀವಿ, ಅದರಲ್ಲಿ ಯಾವ್ದು ಒಳ್ಳೆಯದು ಅಂತ ನೋಡಿ ಅದನ್ನ ಅಳವಡಿಸ್ಕೊಳ್ತೀವಿ. ಮತ್ತೆ ಅವರು ಏನಾದ್ರೂ ಕೆಲಸದ ಮೇಲೆ ಏನಾದ್ರೂ ಹೊರಗೆ ಹೋದ್ರೆ ನಾನು ಸ್ವಲ್ಪ ಕೆಲಸದವ್ರನ್ನ ನೋಡ್ಕೊಳ್ಳೋದು ಮಾಡೋದು ಅವ್ರ ಜೊತೆ ಇರ್ತೀನಿ. ಮತ್ತೆ ಕಾಫಿ ಕುಯ್ಯೋ ಟೈಮ್ ಅಲ್ಲಿ ಈಗ ಒಂದ್ 2 ವರ್ಷದಿಂದ ಅಷ್ಟು ಹೋಗ್ತಾ ಇಲ್ಲ, ಇಲ್ಲಾಂದ್ರೆ ನಾನು ಫುಲ್ ಡೇ ಅವ್ರ ಜೊತೆ ಇರ್ತಿದ್ದೆ. ಮತ್ತೆ ಇಲ್ಲಿ ಬೇಕಾದ ಫ್ರೂಟ್ಸ್ ಬೆಳೆಯೋದು, ಮತ್ತೆ ತರಕಾರಿ ಬೆಳೆಸ್ಕೊಳ್ಳೋದು ಅದೆಲ್ಲ ನನಗೆ ತುಂಬಾ ಇಂಟ್ರೆಸ್ಟ್, ಒಂಥರ ಹಾಬಿ ಅಂತಾನೆ ಹೇಳ್ಬೋದು. ಏನಾದ್ರೂ ಫ್ರೂಟ್ ತಿಂದ್ರೆ ಅದನ್ನ ನನ್ನ ಅತ್ತೆ ಕೈಯಿಂದ ಕಲ್ತ್ಕೊಂಡೆ. ಅವ್ರು ಅಷ್ಟು ಬೇಗ ಅದ್ದು ಬೀಜನ ಕಲೆಕ್ಟ್ ಮಾಡಿ ಅದನ್ನ ಗಿಡ ಮಾಡಿ ನೆಡ್ತಾ ಇದ್ರು. ನಾನು ಅವ್ರದ್ದು ನೋಡಿ ತುಂಬಾ ಕಲ್ತಿದ್ದೀನಿ ನಮ್ಮ ಅತ್ತೆಯವರಿಂದ, ಅವರು ಕೃಷಿಕರೇ. ಹಾಗೆ ಅವರ ಹೆಸರು ಏನಂದ್ರೆ? ಅವರ ಹೆಸರು ಕುಟ್ಟಂಡ ಪಾರ್ವತಿ ಕಾರ್ಯಪ್ಪ ಅಂತ. ನೋಡಿ, ಪಾರ್ವತಿಯವರು ನಿಮಗೆ ಕೃಷಿಯಲ್ಲಿ ಈಗೂ ಕೆಲಸ ಮಾಡಬಹುದು ಅನ್ನೋದ್ರ ಬಗ್ಗೆ ಮನವರಿಕೆ ಮೂಡಿಸಿದ್ರು. ಈಗಲೂ ಅತ್ತೆಯವರು ನಿಮಗೆ ಆಗಿಂದಾಗೆ ಮಾರ್ಗದರ್ಶನ ಮಾಡ್ತಾ ಇರ್ತಾರಲ್ವಾ? ಹೌದು ಸರ್, ಮಾಡ್ತಾ ಇರ್ತಾರೆ. ಅತ್ತೆಯವರಿಗೆ ವಯಸ್ಸು? ಈಗ ಅವರಿಗೆ 91 ವರ್ಷ ವಯಸ್ಸು. ಹೇಗಿದೆ ಅವರ ಆರೋಗ್ಯ ಮತ್ತೆ ಅವರ ಆಸಕ್ತಿ? ಅವ್ರಿಗೆ ಈಗ ಅಷ್ಟು ವಯಸ್ಸಾದ್ರೂ ಪ್ರತಿಯೊಂದರಲ್ಲಿ ತುಂಬಾ ಆಸಕ್ತಿ, ಯಾವ್ದು ನನ್ಗೆ ಬೇಡ ನನ್ಗೆ ಆಗೋದಿಲ್ಲ ಅಂತ ಹೇಳೋದಿಲ್ಲ. ಆಗದಿದ್ರು ಅವರು ಇಲ್ಲ ಆಗಲ್ಲ ಅಂತ ಕೂತ್ಕೊಂಡ್ರೆ ಅದು ಆಗೋದೇ ಇಲ್ಲ, ನಡೆಯದೆ ಸುಮ್ಮನೆ ಆಗ್ಬಿಟ್ರೆ ಮನೇಲಿ ಕೂತ್ಕೊಂಡೇ ಆಗ್ಬಿಡ್ತೀನಿ ಅಂತೇಳಿ ನೋವು ಸಹಿಸ್ಕೊಂಡು ನಡೀತಾರೆ, ಎಲ್ಲ ಕೆಲಸ ಮಾಡ್ಕೊಳ್ತಾರೆ ಅವ್ರದ್ದು, ಯೋಗ ಮಾಡ್ತಾರೆ ಮತ್ತೆ ಪ್ರತಿಯೊಂದು ಏನಾದ್ರು ಒಳ್ಳೆ ವಿಷಯ ಹೇಳ್ಕೊಟ್ರೆ ಅವರಿಗೆ ಈ ತರ ಇದೆ ಅಂತೇಳಿ ಅದನ್ನ ಅವರು ಅಳವಡಿಸ್ಕೊಳ್ತಾರೆ. ಅಷ್ಟೊಂದು ಆಸಕ್ತಿ ಅವರಿಗೆ, ಅವರೇ ನಮ್ಗೆ ಪ್ರೇರಣೆ ಅಂತ ಹೇಳ್ಬೇಕು. ತೋಟದಲ್ಲಿ ನಿಮ್ಮ ಯಜಮಾನರು ಸಚ್ಚಿಕುಮಾರ್ ಅವರು ರೋಬಸ್ಟ ಮತ್ತು ಅಡಿಕೆ ಹಾಕಿದ್ರು, ಇನ್ನು ಬೇರೆ ಬೇರೆ ಗಿಡ ಮರಗಳನ್ನು ಬೆಳೆಸಿದ್ದಾರೆ. ನೀವು ಹೊರಗಡೆಯಿಂದ ತಂದಿದ್ದು ಇಲ್ಲಿ ಬೆಳೆಸಿ ಹಾಕಿದ್ದು ಏನೇನು? ನಾವು ಹೊರಗಡೆಯಿಂದ ರಾಂಬೂಟಾನ್ ತಂದಿದೀವಿ, ಮತ್ತೆ ಬಟರ್ ಫ್ರೂಟ್, ಡ್ರ್ಯಾಗನ್ ಫ್ರೂಟ್, ಮತ್ತೆ ಲೀಚಿ, ಹನುಮಾನ ಪಲ್ಲ, ಸಾರ್ ಸೋಪ್ ಅಥವಾ ಗ್ರಾವಿಯೋಲ ಅಂತ ಹೇಳ್ತಾರೆ ಅದು, ಸುಮಾರು ಆ ತರ ತಂದಿದೀವಿ. ಪಪ್ಪಾಯಿ ಎಲ್ಲಾದ್ರೂ ಸಿಹಿಯಾಗಿರೋದು ಎಲ್ಲಾದ್ರೂ ಹೊರಗಡೆ ತಿಂದ್ರೆ ಅದ್ರ ಬೀಜನ ಆಗ್ಲೇ ಕಲೆಕ್ಟ್ ಮಾಡಿ ನಾನು ತಂದು ಸಸಿ ಮಾಡಿ ತೋಟದಲ್ಲಿ ನಡೆಸ್ತೀನಿ, ಮತ್ತೆ ನಿಂಬೆ ಹೊಳಿ ಆತರ ಎಲ್ಲಾ ತರದ್ದು ಬೆಳೆಸ್ತೀನಿ. ನಿಂಬೆ ಎಷ್ಟು ಗಿಡಗಳಿದಾವೆ ತೋಟದಲ್ಲಿ? ನಿಂಬೆ ಈಗ ಒಂದು 20-25 ಇರ್ಬೋದು. ಹಣ್ಣು ಸಿಗುತ್ತೆ? ಹಣ್ಣು ಸಿಗ್ತದೆ. ನಿಮ್ಗೆ ಹಾಗೆ ಮತ್ತೆ ಮಾರಾಟಕ್ಕೂ ಆಗುತ್ತಾ? ಮಾರಾಟ ಮಾಡಲ್ಲ, ನಾನು ಅದ್ರ ಜ್ಯೂಸ್ ಮಾಡ್ತೀನಿ, ಮತ್ತೆ ನಿಂಬೆ ಚಟ್ನಿ ಮಾಡ್ತೀನಿ, ಉಪ್ಪಿನಕಾಯಿ ಮಾಡ್ತೀನಿ, ಹಾಗೆ ಇದ್ರೆ ಯಾರಿಗಾದ್ರೂ ಕೊಡ್ತೀನಿ. ಅದನ್ನ ಉಪ್ಪಿಗಾಕಿ ಇಡ್ಬೇಕು ಸರ್, ಒಂದು 10 ಡೇಸ್ ಇಟ್ಟರೆ ಸಾಕು. ಇಡೀ ನಿಂಬೆ ಹಣ್ಣನ್ನ ಇಲ್ಲ, ಹೋಳ್ ಮಾಡಿ ಅದ್ರ ಬೀಜ ತೆಗೆದು ಉಪ್ಪಿಗಾಕಿ ಇಡೋದು, ಮತ್ತೆ ಅದನ್ನ ಗ್ರೈಂಡ್ ಮಾಡ್ಬೇಕು, ಬೀಜ ಎಲ್ಲ ತೆಗಿಬೇಕು ಕ್ಲೀನ್ ಆಗಿ ಗ್ರೈಂಡ್ ಮಾಡಿ ಅದ್ರ ಜೊತೆಗೆ ಒಂದು 500 grams ಇದ್ರೆ ನಿಂಬೆ ಹುಳಿ, ಅದಕ್ಕೆ 100 grams ರೆಡ್ ಚಿಲ್ಲಿ ಪೌಡರ್, ಮತ್ತೆ 100 grams ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತೆ 1.5 kg ಶುಗರ್ ಬೇಕು, ಅದೇ ಅದರದ್ದು ಪ್ರಿಸರ್ವೇಟಿವ್. ಮತ್ತೆ 1 bottle ಬ್ಲಾಕ್ ವಿನೆಗರ್, ಅದಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಕುದಿಸ್ಬೇಕು. ಕುದಿಸಿ ಅದು ಸ್ವಲ್ಪ ಗಟ್ಟಿ ತರ ಬರ್ತದೆ, ಆವಾಗ ತೆಗೆದಿಟ್ರೆ ಅದಕ್ಕೆ ಯಾವ ಪ್ರಿಸರ್ವೇಟಿವ್ ಏನು ಬೇಡ, ಅದು 2-3 ವರ್ಷ ಹಾಗೆ ಚೆನ್ನಾಗಿರ್ತದೆ. ಸ್ವೀಟ್ ಅಂಡ್ ಸಾರ್. ಸಚ್ಚಿಕುಮಾರ್ ಅವರು ಹೇಳ್ತಾ ಇದ್ರು, ನಾವು ಗಮನಿಸಿದ್ವಿ ತೋಟದಲ್ಲಿ ಸಾಕಷ್ಟು ಅನಾನಸ್ ಇದೆ, ಬರೇ 100+ ಎಣಿಸಿದ್ರೆ 10,000 ಆಗ್ಬೋದು ಅಥವಾ ಅದಕ್ಕಿಂತ ಹೆಚ್ಚಾಗ್ಬೋದು. ಈ ಅನಾನಸ್ ಹಣ್ಣುಗಳನ್ನ ನೀವು ತಿನ್ಲಿಕ್ಕೆ ಉಪಯೋಗಿಸ್ಕೊಳ್ತೀರಿ, ಹಾಗೆ ಸಾರ್ ಮಾಡ್ಲಿಕ್ಕೆ ಬಳಕೆ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ರು. ಹೆಂಗೆ ಅನಾನಸ್ ಸಾರ್ ಮಾಡ್ತೀರಿ? ಅದು ಸಾರು ನಾವು ಮಾವಿನಕಾಯಿ ಸಾರು ಮಾಡ್ತೀವಲ್ಲ ಸರ್, ಕೊಡಗಿನಲ್ಲಿ ಕಾಡು ಮಾವಿನಕಾಯಿ ಸಾರು ಅದೇ ತರ ಮಾಡೋದು. ಅಂದ್ರೆ ಈಗ ಕಾಡು ಮಾವು ಅಂದ್ರೆ ಇಡೀ ಮಾವಿನಕಾಯಿನ ಹಾಕ್ಬಿಡ್ತೀವಿ, ನಾವು ಪೀಸಸ್ ಮಾಡ್ಕೊಳ್ಬೇಕು, ಹೋಳ್ ಮಾಡ್ಕೊಂಡು ಅದೇ ತರ ಸಾರು ಮಾಡ್ತೀವಿ. ಹೇಳ್ತಾ ಇದ್ರು 4-5 ದಿನ ತನಕ ಉಪಯೋಗಿಸ್ಕೋಬಹುದು, ಬಹಳ ರುಚಿ ಇರುತ್ತೆ. ಹೇಗೆ ಏನೇನು ಹಾಕ್ತೀರಿ? ಅದಕ್ಕೆ ಪೋರ್ಕ್ ಮಸಾಲಾ ಪುಡಿ ಒಂದು ಹಾಕ್ತೀವಿ, ಬ್ಲಾಕ್ ಪೋರ್ಕ್ ಮಸಾಲಾ ಪೌಡರ್, ಅದು ಸ್ವಲ್ಪ ಹಾಕಿ ಮತ್ತೆ ಜಾಗರಿ ಹಾಕ್ತೀವಿ, ಮತ್ತೆ ಉಪ್ಪು ಮೆಣಸಿನ ಪುಡಿ ಅಷ್ಟೇ. ಮತ್ತೆ ಶುಂಠಿ? ಶುಂಠಿ ಹಾಕಲ್ಲ, ಬೆಳ್ಳುಳ್ಳಿ ಹಾಕ್ತೀವಿ, ಒಗ್ಗರಣೆಗೆ ಬೆಲ್ಲ ಹಾಕ್ತೀವಿ. ಅದೇ ಒಟ್ಟು 3-5 ದಿನ ಇಟ್ಕೊಂಡು ಉಪಯೋಗಿಸ್ಕೋಬಹುದು, ಆಗಿಂದಾಗೆ ಕಾಯಿಸ್ಕೋಬೇಕು. ಹಾಗೆ ಕೇಸರಿ ಬಾತ್ ಮಾಡ್ಲಿಕ್ಕೆ ಅಥವಾ ಇನ್ನು ಬೇರೆದಕ್ಕೂ ಅದಕ್ಕೆಲ್ಲ ನಾನು ಇದನ್ನ ಸ್ವಲ್ಪ ಸ್ಟೀಮ್ ಮಾಡಿ ಇಟ್ಕೊಂಡಿರ್ತೀನಿ ಫ್ರಿಜ್ ಅಲ್ಲಿ, ಸ್ವಲ್ಪ ಶುಗರ್ ಹಾಕಿ. ಓಹೋ, ಪ್ರಿಸರ್ವೇಟಿವ್ ಅನ್ನು ಹಾಕಲ್ಲ, ಫ್ರಿಜ್ ಅಲ್ಲಿ ಹಾಕಿ ಇಟ್ಕೊಂಡು ಅದು ವರ್ಷದವರೆಗೆ ಇಟ್ಕೊಳ್ತೀನಿ. ಅದನ್ನ ಕೇಸರಿ ಬಾತ್ ಗೆ ಮತ್ತೆ ಫ್ರೂಟ್ ಸಲಾಡ್ ಮಾಡ್ಲಿಕ್ಕೆ ಮತ್ತೆ ಏನಾದ್ರೂ ಡೆಸರ್ಟ್ ಮಾಡುವಾಗ ಎಲ್ಲ ಉಪಯೋಗಿಸ್ತೀನಿ. ಅದಲ್ಲದೆ ಜ್ಯೂಸ್ ಮಾಡಿ ಇಟ್ಕೋಬಹುದು, ಮತ್ತೆ ವೈನ್ ಮಾಡ್ತೀನಿ, ಪೈನಾಪಲ್ ಪೈನಾಪಲ್ ವೈನ್. ಮಕ್ಕಳು ಮೊಮ್ಮಕ್ಕಳು ಬಂದಾಗ ಸಖತ್ತಾಗಿ ತಿಂತಾರೆ, ತಿಂತಾರೆ. ಅದನ್ನ ಹಾಗೆ ಹೆಚ್ಚಿಟ್ಟು ಅದ್ರ ಮೇಲೆ ಸಿಪ್ಪೆ ತೆಗೆದು ಉಪ್ಪು ಖಾರ ಹಾಕೊಂಡು ತಿಂತಾರ ಅಥವಾ ಹಾಗೆ ತಿಂತಾರ? ಹಾಗೆ ತಿಂತಾರೆ. ಓಹೋ, ಮತ್ತೆ ಜ್ಯೂಸ್ ಮಾಡುವಾಗ ಬೆಲ್ಲ ಹಾಕ್ತೀರಾ ಸಕ್ಕರೆ ಹಾಕ್ತೀರಾ? ಜ್ಯೂಸ್ ಮಾಡುವಾಗ ನಾವು ಇಷ್ಟೊಳಗೆ ಬೆಲ್ಲ ಹಾಕಿ ಮಾಡಿಲ್ಲ, ಸಕ್ಕರೆಯಲ್ಲೇ ಮಾಡಿರೋದು. ಇನ್ನು ಮುಂದೆ ಬೆಲ್ಲ ಹಾಕಿ ಟ್ರೈ ಮಾಡ್ಬೇಕು, ಯಾಕಂದ್ರೆ ಈಗ ನಮ್ಗೆ ಗೊತ್ತಾಗ್ತಾ ಇದೆ ಸಕ್ಕರೆ ಒಳ್ಳೇದಲ್ಲ ಹೆಲ್ತ್ ಗೆ ಅಂತ. ಹಾಗಾಗಿ ಸಕ್ಕರೆನೂ ಸಿಹಿನೇ ಬೆಲ್ಲನೂ ಸಿಹಿನೇ, ಆದ್ರೆ ಸಕ್ಕರೆ ಅಷ್ಟು ಒಳ್ಳೇದಲ್ಲ ಅಂತ ಎಷ್ಟೋ ಜನ ಹೇಳೋದ್ರಿಂದ. ಬೆಲ್ಲದಲ್ಲಿ ಪ್ರಿಸರ್ವೇಟಿವ್ ಶಕ್ತಿ ಇದೆಯಾ ಅಂತ ಗೊತ್ತಿಲ್ಲ, ಅದಕ್ಕಾಗಿ ತಕ್ಷಣ ಕುಡಿಲಿಕ್ಕೆ 1-2 ಗಂಟೆ ಉಪಯೋಗಿಸ್ಕೊಳ್ಳಿಕ್ಕೆ ಏನ್ ಸಮಸ್ಯೆ ಇಲ್ಲ. ಒಳ್ಳೇದು, ಜೇನುತುಪ್ಪನ ಬಳಕೆ ಮಾಡಿಕೊಂಡು ತಯಾರಿಸಿಕೊಳ್ಬಹುದು. ಜೇನುತುಪ್ಪನ ಉಪಯೋಗಿಸಿಕೊಂಡು ಅನಾನಸ್ ಗೆ ಏನು ಹೊಸ ರೂಪವನ್ನು ಕೊಟ್ಟಿದ್ದೀರಾ, ಏನಾದ್ರೂ ಮಾಡಿದಿರಾ? ಹೇಗೆ? ಜೇನುತುಪ್ಪದಲ್ಲಿ ಏನ್ ಮಾಡಿಲ್ಲ ಸರ್. ಜೇನು ಸಾಕ್ತಾ ಇದ್ರಲ್ಲ, ನೀವೇನಾದ್ರೂ ಅದ್ರ ಆರೈಕೆ ಪೋಷಣೆ ಜೇನುತುಪ್ಪ ತೆಗೆಯೋದು ಈ ತರದ ಕೆಲಸಗಳನ್ನ ಕಲ್ತಿದ್ದೀರಾ, ನೋಡ್ಕೊಂಡಿದ್ರೆ? ನಾನು ಗೋಣಿಗೋಪ ಫಾರೆಸ್ಟ್ ಕಾಲೇಜ್ನವರು ಒಂದು 2 ಸಲ ಇದು ಕರೆದಿದ್ರು ವರ್ಕ್ಶಾಪ್, ಅದ್ರದ್ದು ಅದಕ್ಕೆಲ್ಲ ಅಟೆಂಡ್ ಮಾಡಿದ್ದೆ, ಹಾಗೆ ಬೇಸಿಕ್ ನಾಲೆಜ್ ಇದೆ. ಮತ್ತೆ ಅವ್ರೇನಾದ್ರೂ ಮಾಡುವಾಗ ನಾನು ಜೊತೆ ಸೇರ್ಕೊಳ್ತೀನಿ. ಚುಚ್ಚುತ್ತವೆ ಅಥವಾ ಹಿಂಬಾಲಿಸ್ಕೊಂಡು ಬರ್ತವನ್ನ ಒಂದು ಹೆದರಿಕೆ ಇಲ್ವಾ? ಆತರ ಏನು ಹೆದರಿಕೆ ಇಲ್ಲ ಸರ್. ಅವ್ರು ಹಾರ ಹೋಗ್ಬಿಡ್ತಾರೆ ಒಂದೊಂದ್ಸಲ. ಆತರ ಆಗುವಾಗ ಇವ್ರು ಇರೋದಿಲ್ಲ ಮನೆಯಲ್ಲಿ, ಆವಾಗ ನಾವು ತಟ್ಟೆಗೆ ಜೋರು ಬಡ್ದು ಸೌಂಡ್ ಮಾಡಿ ಅವ್ರು ಪುನಃ ಕೆಳಗೆ ಬಂದು ಕೂರುವಂಗೆ ಮಾಡ್ತೀವಿ. ಮತ್ತೆ ಅವ್ರನ್ನ ಕರೆದು ಸಾಯಂಕಾಲ ಆಗುವಾಗ ನಾವು ಅದನ್ನ ಸೇರಿಸ್ತೀವಿ ಪುನಃ ಪೆಟ್ಟಿಗೆ. ಇಲ್ಲ ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡಿದ್ರು ಅವ್ರು ಕೂತ್ ಬಿಡ್ತವೆ ಗಿಡದಲ್ಲಿ ಎಲ್ಲಾದ್ರೂ ಹತ್ರದಲ್ಲಿ. ನೀವು ಇಲ್ಲಿ ತೋಟಕ್ಕೆ ಬಂದ್ರಲ್ಲ, ಹೌದು, ಅಲ್ಲಿಂದ ಜೇನು ಸಾಕಾಣಿಕೆ ನಡೀತಾ ಇದೆ ಅಥವಾ ಇತ್ತೀಚಿನ ವರ್ಷಗಳಲ್ಲಿ? ಇಲ್ಲ, ಇತ್ತೀಚಿನ ವರ್ಷದಲ್ಲಿ ಶುರು ಮಾಡಿದ್ದು. ಜೇನು ಸಾಕಾಣಿಕೆ ಉತ್ತಮವಾದ ಮನೆ ಸುತ್ತಮುತ್ತ ಅಥವಾ ಇಲ್ಲೆಲ್ಲ ಅವಕಾಶ ಆಗುತ್ತೆ, ಅಲ್ಲಿ ಪೆಟ್ಟಿಗೆಗಳನ್ನ ಇಟ್ಕೊಂಡು ಅಲ್ವಾ? ಕಾಫಿ ಪಾಲಿನೇಷನ್ ತುಂಬಾ ಹೆಲ್ಪ್ ಆಗ್ತದೆ. ಮನೆ ಕೆಲಸಗಳನ್ನ ನೀವೇ ನಿಭಾಯಿಸಿಕೊಳ್ತೀರಿ ಮತ್ತೆ ಕೆಲಸಗಾರನ್ನು ಇಟ್ಕೊಂಡಿದ್ದೀರಲ್ವಾ? ಹೌದು ಸರ್, ಅವ್ರ ಕೆಲಸ ಆದ್ಮೇಲೆ ಅವ್ರನ್ನ ತೋಟಕ್ಕೆ ಕಳ್ಸಿಬಿಡ್ತೀನಿ, ಬೇಕಾದ್ರೆ ಮಾತ್ರ ಇಟ್ಕೊಳ್ತೀನಿ ಫುಲ್ ಡೇ. ಹಸುಗಳ ಆರೈಕೆ, ಹಾಲು ಕರೆಯೋದು, ಹಾಲು ಮಾರಾಟ ಮಾಡೋದು, ಹಾಲು ಕಾಯಿಸಿ ಬೆಣ್ಣೆ ತುಪ್ಪ ಮಾಡ್ಕೊಳ್ಳೋದು, ಇದೆಲ್ಲ ಅದೆಲ್ಲ ಹೇಗೆ ಸಿಗ್ತದೆ ಹಾಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಹಾಲು ಕರೀತೀರಾ? ಇಲ್ಲ ಇಲ್ಲ, ಕರೆಯೋದಿಲ್ಲ. ಸಗಣಿ ತೆಗೆಯೋದು, ಶುಚಿ ಮಾಡೋದು, ಆ ತರದ್ದು ಕಾರ್ಮಿಕರ ನೋಡ್ಕೊಳ್ತಾರ? ಅದೆಲ್ಲ ಅವರೇ ನೋಡ್ಕೊಳ್ತಾರೆ, ನಾನು ಅವ್ರಿಗೆ ಎಲ್ಲ ಗೈಡ್ ಮಾಡ್ತೀನಿ, ಈ ತರ ಇಟ್ಕೊಳ್ಬೇಕು, ಈ ತರ ಮಾಡ್ಬೇಕು ಅಂತ ಅವರು ಮಾಡ್ತಾರೆ. ಮನೆ ಸುತ್ತಮುತ್ತ ಸುಮಾರು ಅಲಂಕಾರಿಕ ಗಿಡಗಳಿದಾವೆ, ತರಕಾರಿಗಳನ್ನು ಬೆಳ್ಕೊಳ್ತೀರಿ, ಆಮೇಲೆ ಅಪರೂಪದ ಔಷಧಿ ಗಿಡಗಳು, ಹೀಗೆ ಎಲ್ಲವನ್ನು ನೋಡ್ಕೊಳ್ಳಿಕ್ಕೂ ಸಮಯ ಬೇಕು, ಅದಕ್ಕಾಗಿ ನಾನು ಕೆಲಸ ಮಾಡ್ತಾ ಇರಬೇಕು. ಹೌದು ಸರ್. ಸಚ್ಚಿಕುಮಾರ್ ಅವರು ಹೊರಗಡೆ ಹೋದಾಗ ಜವಾಬ್ದಾರಿ ಒಂದ್ ರೀತಿ ಹೆಚ್ಚಿಗೆ ಆಗುತ್ತೆ, ಅದೊಂದ್ ರೀತಿ ಕಲೀಲಿಕ್ಕೆ ಅವಕಾಶ. ನೀವು ಆಸಕ್ತಿಯಿಂದ ಕೃಷಿಗೆ ಬಂದ್ರಲ್ಲ, ಮತ್ತೆ ಬಾಲ್ಯದಲ್ಲಿ ಕೃಷಿ ಕೆಲಸಗಳನ್ನ ಕಲಿತರಲ್ಲ, ಅದೇ ರೀತಿಯಲ್ಲಿ ನೀವು ನಿಮ್ಮ ಮಕ್ಕಳಿಗೆ, ಇಬ್ರು ಗಂಡು ಮಕ್ಕಳು ಉನ್ನತವಾಗಿ ಓದಿದರೆ, ಒಬ್ರು ಬೆಂಗಳೂರಿನಲ್ಲಿದ್ದಾರೆ ಇನ್ನೊಬ್ರು ಚೆನ್ನೈನಲ್ಲಿದ್ದಾರೆ ಅಂತ ಅನ್ಕೊಂಡು ನಿಮ್ಮ ಯಜಮಾನ್ರು ಹೇಳ್ತಾ ಇದ್ರು, ಅವರಿಗೂ ಈ ಕೃಷಿ ಕೆಲಸಗಳನ್ನ ಕಲಿಸ್ತಾ ಬಂದ್ರೆ ನೀವು ನಿಮ್ಮ ಯಜಮಾನ್ರು ಹೇಗೆ? ಅವರು ಹೆಚ್ಚಿಗೆ ಹಾಸ್ಟೆಲ್ ಅಲ್ಲಿ ಓದಿದವರು, ನಾವು ಇತ್ತೀಚೆಗೆ ಇಲ್ಲಿ ಬಂದವರು. ಇಲ್ಲಿ ಬಂದಾಗ ಅವರು 2-3 ದಿವಸ ಇರ್ತಾರೆ, ಹೋಗ್ತಾರೆ. ಆದ್ರೆ ಈಗ ಕೊರೋನಾ ಟೈಮ್ ಅಲ್ಲಿ ಕಂಟಿನ್ಯೂಸ್ ಆಗಿ 2 ಇಯರ್ಸ್ ಇಲ್ಲಿ ಇದ್ರು, ಅದು ನಮ್ಗೆ ತುಂಬಾ ಅಡ್ವಾಂಟೇಜ್ ಆಯ್ತು. ಮಕ್ಕಳು ಎಷ್ಟೋ ವಿಷಯ ಇಲ್ಲಿ ಇದ್ಕೊಂಡು ಕಲ್ತ್ರು, ಅವ್ರು ಮನೆಯಿಂದ ವರ್ಕ್ ಮಾಡ್ತಾ ಇದ್ರು, ಹೆಚ್ಚು ಸಮಯ ಸಿಗ್ತಾ ಇರ್ಲಿಲ್ಲ. ಆದ್ರೆ ನಾವು ಮನೆಯಲ್ಲಿ ಡಿಸ್ಕಸ್ ಮಾಡೋದು, ಈ ತರ ಆಯ್ತು ಹೀಗೆ ಅಂತೆಲ್ಲ ಹೇಳೋದೆಲ್ಲ ಅವರು ತಿಳ್ಕೊಂಡು ನಮ್ಗೆ ಅದು ತುಂಬಾ ಉಪಯೋಗ ಆಯ್ತು ಅಂತ ಅನ್ಸ್ತದೆ. ಅವ್ರಿಗೆ ಆಸಕ್ತಿ ಇದೆ, ಆದ್ರೆ ಅವ್ರಿಗೆ ಟೈಮ್ ಸಿಗಲ್ಲ. ಬಿಡುವಿದ್ದಾಗ, ಈಗ ರಜೆ ಹಾಕೊಂಡು ಬಂದಾಗ ಅಥವಾ ಹಬ್ಬದ ಸಂದರ್ಭದಲ್ಲಿ ಬಂದಾಗ ಸಣ್ಣ ಪುಟ್ಟ ಕೆಲಸಕ್ಕೆ ಏನೆಲ್ಲ ಕೆಲಸ ಮಾಡಬಹುದು ಅಲ್ವಾ? ಮಾಡ್ತಾರೆ, ಇವರು ಏನಾದ್ರೂ ಹೇಳಿ ಹೋಗ್ತಾರೆ, ಅವಾಗ ಅವ್ರು ಹೇಳಿದಷ್ಟನ್ನ ಮಾಡ್ತಾರೆ. ಮೊಮ್ಮಕ್ಕಳು ಎಷ್ಟು ಜನ? 4 ಜನ ಮೊಮ್ಮಕ್ಕಳು. ಅವ್ರಿಗಂತೂ ಸಖತ್ ಆಸಕ್ತಿ ಇರುತ್ತಲ್ವಾ? ಅವ್ರಿಗೆ ಇಲ್ಲಿ ಬಂದ್ರೆ ಆಟ ಆಡೋದು, ತೋಟ ನೋಡೋದು, ಹೋಗೋದು, ಬರೋದು, ಹಣ್ಣು ತಿನ್ನೋದು, ಕುಯ್ಯೋದು, ಎಲ್ಲಾ ವಿಷಯದಲ್ಲಿ ಆಸಕ್ತಿ. ನಾಯಿಗಳಿದೆ, ನಾಯಿ ಜೊತೆ ಆಡೋದು ಹಾಗೆ. ಅಜ್ಜಿ ತೋಟಕ್ಕೆ ಹೋಗಿ ಬರೋಣ, ಅಲ್ಲಿಗೆ ಹೋಗಿ ಬರೋಣ, ಇಲ್ಲಿಗೆ ಹೋಗಿ ಬರೋಣ ಅಂತ ಕರಿತಿರ್ತಾರೆ ಅಲ್ವಾ? ಹೌದು ಸರ್. ಆ ಕಡೆ ಕರುಗಳನ್ನ ನೋಡ್ಕೊಳ್ಳೋದು, ಇನ್ನು ಕೆಲವೊಬ್ರು ಹಾಲು ಹಿಂಡ್ಲಿಕ್ಕೆ ಹೋಗ್ಬಿಡ್ತಾವ ಮಕ್ಕಳು. ಕುತೂಹಲ ಅವರಿಗೆ, ಆದ್ರೆ ಆ ಕರ ಜೊತೆ ಹೋಗಿ ಫೋಟೋ ತೆಗಿಯೋದು, ಅದನ್ನ ಮುಟ್ಟೋದು, ಅದೆಲ್ಲ ಮಾಡ್ತಾರೆ. ನಿಜ. ಸೊಸೆಯಂದ್ರಿಗೆ ಹೇಗಿದೆ ಆಸಕ್ತಿ? ಸೊಸೆಯಂದ್ರೆ ಇಬ್ರು ಕೃಷಿ ಕುಟುಂಬದಿಂದಲೇ ಬಂದವರು, ಅವರಿಗೂ ತುಂಬಾ ಆಸಕ್ತಿ ಇದೆ. ಸಿಟಿ ಲೈಫ್ ಕಿಂತ ಇಲ್ಲಿ ಇದೆ ಲೈಫ್ ಅವ್ರಿಗೆ ಇಷ್ಟ ಅಂತ ಹೇಳ್ತಾರೆ. ಹಾಗೆ ಅವ್ರಿಗೆ ಇಲ್ಲಿ ಬಂದಾಗ ಪ್ರತಿಯೊಂದು ಸೊಪ್ಪು ಆಗ್ಲಿ, ಹಣ್ಣು, ಹಂಪಲು, ತರಕಾರಿ ಏನಿದ್ರು ಅವರಿಗೆ ತುಂಬಾ ಇಂಟ್ರೆಸ್ಟ್, ಹೋಗೋಗ ಎಲ್ಲ ತಕೊಂಡು ಹೋಗ್ತಾರೆ, ಕಳ್ಸಿಕೊಡ್ತೀನಿ ನಾನು ಸಹ. ಅವರು ತುಂಬಾ ಆಸಕ್ತಿಯಿಂದ ಅದರಲ್ಲೇ ಅಡಿಗೆ ಮಾಡ್ತಾರೆ. ನೋಡಿ, ವಿದ್ಯಾವಂತರಾದ ತಕ್ಷಣ ನಾವೇನು ಕೃಷಿಯಿಂದ ದೂರ ಆಗ್ಬೇಕಾಗಿಲ್ಲ, ಹಳ್ಳಿಯಿಂದ ಹೊರಗಡೆ ಇರಬೇಕಾಗಿಲ್ಲ, ಪಟ್ಟಣವೇ ನಮಗೆ ಸ್ವರ್ಗ ಅಂತ ಭಾವಿಸಬೇಕಾಗಿಲ್ಲ ಅಲ್ವಾ? ಹೌದು. ಹಳ್ಳಿಯಲ್ಲಿ ಏನೆಲ್ಲ ಸಿಗುತ್ತೆ ಆ ನಿಟ್ಟಿನಲ್ಲಿ ನಾವು ಕೆಲಸಗಳನ್ನ ಮಾಡ್ತಾ ಇದ್ರೆ ಒಳ್ಳೇದೇ. ನೋಡ್ತಾ ನೋಡ್ತಾ ಇಲ್ಲಿಯ ಪ್ರದೇಶ ಅಭಿವೃದ್ಧಿ ಆಗುತ್ತೆ, ತೋಟದಲ್ಲಿ ಏನೆಲ್ಲ ಗಿಡ ಮರಗಳು ಬೆಳೀತವೆ, ಆದಾಯನೂ ಸಿಗುತ್ತೆ, ಆನಂದವೂ ಲಭ್ಯ ಆಗುತ್ತೆ. ನೀವು ಪ್ರಾರಂಭದಲ್ಲಿ ಬಂದಾಗ ಏನನ್ನಿಸ್ತಾ ಇತ್ತು ಇಲ್ಲಿ ವಾತಾವರಣ, ಇಲ್ಲಿಯ ಚಿತ್ರಣ, ಈಗ ಏನಂತೀರಿ? ಪ್ರಾರಂಭದಲ್ಲಿ ನಮ್ಗೆ ಇಲ್ಲಿ ಮನೆ ಹೊಸದಾಗಿ ಸೇರುವಾಗ ಏನು ಇರಲ್ಲ ಮನೆ ಸುತ್ತಮುತ್ತ, ನನ್ಗೆ ಆಗ ತುಂಬಾ ಏನೆಲ್ಲ ಮಾಡ್ಬೇಕು ಬೆಳೆಸ್ಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ಎಲ್ಲ ಒಂದೊಂದಾಗಿ ಮಾಡ್ಕೊಂಡು ಬಂದೆ, ಈಗ ತುಂಬಾ ತೃಪ್ತಿ ಅಂತ ಅನ್ಸ್ತದೆ. ನಿಜ. ಆನಂದ ಅನ್ನೋದು ಯಾವ್ದಾದ್ರು ಕೆಲಸದಲ್ಲಿದೆ, ಎಲ್ಲೆಲ್ಲೋ ಇದೆ ಅಂತ ಹೇಳೋರು ಇದಾರೆ, ಆದ್ರೂ ನಮ್ಗೆ ಅವಕಾಶ ಇರುವಾಗ ಹಳ್ಳಿಗಳಲ್ಲಿ ಕೃಷಿಯಲ್ಲಿ ಆನಂದವೂ ಇದೆ, ಆರೋಗ್ಯನೂ ಇದೆ, ಆದಾಯನೂ ಇದೆ ಅಂತ ಅನ್ಕೊಂಡು ಮರಿಬಾರದು ಅಲ್ವಾ? ಹೌದು ಸರ್, ತುಂಬಾ. ನಿಮ್ಮ ಪದವಿ ನಂತರ ದಾಂಪತ್ಯ ಜೀವನದಲ್ಲಿ 4-6 ಕಡೆ ಹೋಗಿ ಬಂದಿದ್ರಿ, ಪಟ್ಟಣ ಪ್ರದೇಶಗಳನ್ನು ಗಮನಿಸಿದ್ರಿ, ಮತ್ತೆ ಹಳ್ಳಿಗೆ ವಾಪಸ್ ಆಗಿದ್ರಿ, ಇಲ್ಲಿಯ ತೋಟದ ಒಂದು ನಿರ್ವಹಣೆಯಲ್ಲಿ ನೀವು ಭಾಗಿಯಾಗಿದ್ದೀರಿ, ಕೈ ಜೋಡಿಸಿದ್ರಿ, ನಾವು ಇಲ್ಲಿಯ ಚಿತ್ರಣವನ್ನ ಗಮನಿಸಿದ್ವಿ. ಮನೆಯ ಸುತ್ತಮುತ್ತ ಏನೇನು ಗಿಡಗಳಿದಾವೆ ಅನ್ನೋದನ್ನ ಸೂಕ್ಷ್ಮವಾಗಿ ಪರಿಚಯಿಸಬಹುದಾ? ಹೇಳ್ತೀನಿ ಸರ್. ದಾಸವಾಳ ಗಿಡ, ಮತ್ತೆ ರೋಸ್, ಮತ್ತೆ ಬೋಗನ್ವಿಲ, ಮತ್ತೆ ಪಾಟ್ ನಲ್ಲಿ ಆಂಥೂರಿಯಂ, ಇಂಪೇಷನ್ಸ್, ಮತ್ತೆ ಮೆರಿಗೋಲ್ಡ್, ಆರ್ಕಿಡ್ಸ್ ಅಂತದೆಲ್ಲ ಬೆಳೆಸ್ತಾ ಇದ್ದೀನಿ. ಮತ್ತೆ ಔಷಧಿ ಗಿಡಗಳು, ಔಷಧಿ ಗಿಡಗಳು ಇಟ್ಕೊಂಡಿದ್ದೀನಿ. ಅಮೃತ ಬಳ್ಳಿ, ಮತ್ತೆ ಲೆಮನ್ ಗ್ರಾಸ್ ಇದೆ, ಚಕ್ರಮುನಿ ಸೊಪ್ಪು, ಮತ್ತೆ ದೊಡ್ಡ ಪಾತ್ರೆ, ಲೋಳೆ ಸರ, ಏನಾದ್ರೂ ಸಿಕ್ಕಿದ್ರೆ ನಾನು ಎಲ್ಲ ಪ್ರತಿಯೊಂದು ತಂದು ನೆಡ್ತೀನಿ. ನಿಜ, ಕೆಲಸ ಮಾಡ್ಲಿಕ್ಕೆ ಅನುಕೂಲ. ನಾವು ನಿಮ್ ಜೊತೆ ಮಾತಾಡುವಾಗ ನಮ್ಮ ಎದುರುಗಡೆ ಬರ್ಡ್ ಆಫ್ ಪ್ಯಾರಡೈಸ್ ಅನ್ನು ಕಾಣ್ತಾ ಇದೆ, ಹೆಲಿಕೋನಿಯಾ, ಸ್ನೇಕ್ ಪ್ಲಾಂಟ್, ಈ ತರ ಸುಮಾರು ಇದಾವೆ. ಅವುಗಳನ್ನ ನೋಡ್ತಾ ಇದ್ರೆ, ಅವುಗಳ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ರೆ, ಇನ್ನು ಅವುಗಳಿಗೆ ಬಂದು ಹೋಗುವ ಕೀಟಗಳು ಅಥವಾ ಪಕ್ಷಿಗಳು, ಇನ್ನು ಬೇರೆ ಬೇರೆ ಸನ್ನಿವೇಶಗಳನ್ನ ಗಮನಿಸ್ತಾ ಇದ್ರೆ ಆನಂದ ಆಗ್ತದೆ, ಅನುಕೂಲನೂ ಅದೇ ಆಗ್ತದೆ. ನಿಜ, ನಿಮ್ಮ ಕೃಷಿ ಆಸಕ್ತಿ, ಪರಿಸರದಲ್ಲಿ ನೀವು ಕೆಲಸ ಮಾಡ್ತಿರೋದು ಮತ್ತು ನೀವು ನಿಮ್ಮ ಯಜಮಾನರಿಗೆ ಬೆಂಬಲ ಕೊಟ್ಟು ನಿಂತಿರೋದು, ಇದರಲ್ಲಿ ಅಭಿವೃದ್ಧಿ ಆಗಿರೋದು, ಮಕ್ಕಳಿಗೆ ಮೊಮ್ಮಕ್ಕಳಿಗೂ ಈ ನಿಟ್ಟಿನಲ್ಲಿ ಮಾರ್ಗದರ್ಶನ ನೀಡ್ತಿರೋದು, ಅದರಲ್ಲೂ ವಿಶೇಷವಾಗಿ ತಾವು ಹೇಳಿದ್ರಿ ನಿಮ್ಮ ತಾತ ನಿಮಗೆ ಬಹಳ ಚೆನ್ನಾಗಿ ಪಳಗಿಸಿದ್ದು, ಕೃಷಿ ಜ್ಞಾನ ಕೊಟ್ಟಿದ್ದು ಸ್ಮರಣೀಯವಾದದ್ದು, ಅದನ್ನು ಅಷ್ಟು ಸುಲಭವಾಗಿ ನೀವು ಮರೀಲಿಕ್ಕಾಗಲ್ಲ. ನಮಗೂ ಈ ಸಂದರ್ಭದಲ್ಲಿ ಆ ವಿಚಾರವನ್ನು ಹಂಚಿಕೊಂಡ್ರಿ, ತಮಗೆ ಧನ್ಯವಾದಗಳು ಅಮ್ಮ. ನಮಸ್ಕಾರ. ನಮಸ್ಕಾರ ಸರ್, ತಮಗೂ ಮತ್ತೆ ಆಕಾಶವಾಣಿ ಸಿಬ್ಬಂದಿ ವರ್ಗದವರಿಗೂ ಮತ್ತೆ ಎಲ್ಲ ಕೇಳುಗರಿಗೂ ತುಂಬಾ ಧನ್ಯವಾದಗಳು. ಕೇಳುಗರೆ, ಇದುವರೆಗೆ ಮಡಿಕೇರಿ ತಾಲೂಕು ಮೂರ್ನಾಡು ಗ್ರಾಮದ ಪುಟ್ಟಂಡ ಕಾರ್ಯಪ್ಪ ಸಚ್ಚಿಕುಮಾರ್ ಅವರ ಪತ್ನಿ ಕೆಎಸ್ ನಿರ್ಮಲಾ ಅವರ ಆಸಕ್ತಿ, ಕೃಷಿಯಲ್ಲಿ ಭಾಗಿಯಾಗಿರೋದು, ಕೈ ಜೋಡಿಸಿರೋದು, ಈ ಸಂಗತಿಗಳನ್ನ ಆಲಿಸಿಕೊಂಡ್ರಿ. ಇದುವರೆಗೆ ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ ಮೂಡಿಬಂತು. ನಿರ್ಮಾಣ ವಿಜಯ್ ಅಂಗಡಿ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ. ಕೆಲವರೇ, ಈಗ ಕೃಷಿ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ರಚನೆ ವಿಜಯ ಅಂಗಡಿ, ಹಾಡಿದ್ದಾರೆ ಕಡ್ಲೇರ ತುಳಸಿ ಮೋಹನ್ ಮತ್ತು ಚಂದ್ರಕಲಾ. ಹೂವಿನ ಸಗಣಿ ಮಣ್ಣಿಗೆ ಸಗುಣಿ, ಜೀವಿ ಪ್ರಚೋದಿನಿ ಆರೋಗ್ಯದಾತಿನಿ. ಹೂವಿನ ಸಗಣಿ ಮಣ್ಣಿಗೆ ಸಗುಣಿ, ಜೀವಿ ಪ್ರಚೋದಿನಿ ಆರೋಗ್ಯದಾತಿನಿ. ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಪೇಟೆ ಧಾರಣೆ ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 14,500 ರೂಪಾಯಿಯಿಂದ 15,000 ರೂಪಾಯಿ, ಅರಬಿಕಾ ಚೆರಿ 7,550 ರೂಪಾಯಿಯಿಂದ 7,800 ರೂಪಾಯಿ, ರೋಬೆಸ್ಟಾ ಪಾರ್ಚ್ಮೆಂಟ್ 10,050 ರೂಪಾಯಿಯಿಂದ 10,500 ರೂಪಾಯಿ, ರೋಬೆಸ್ಟಾ ಚೆರಿ 5,025 ರೂಪಾಯಿಯಿಂದ 5,200 ರೂಪಾಯಿ. ಒಣ ಅಡಿಕೆ ಧಾರಣೆ ಕ್ವಿಂಟಲ್ಗೆ ಹೊಸದು 32,000 ರೂಪಾಯಿಯಿಂದ 38,300 ರೂಪಾಯಿ, ಹಳೆಯದು 37,000 ರೂಪಾಯಿಯಿಂದ 45,500 ರೂಪಾಯಿ. ಕಾಳುಮೆಣಸು ಕ್ವಿಂಟಲ್ಗೆ 48,500 ರೂಪಾಯಿಯಿಂದ 49,000 ರೂಪಾಯಿ. ನಿಧನ ಸುದ್ದಿ. ಕುಶಾಲನಗರ ಮುಳ್ಳುಸೋಗೆ ಶಕ್ತಿ ಬಡಾವಣೆಯಲ್ಲಿ ವಾಸವಿದ್ದ ದಿವಂಗತ ಬೆಳ್ಳಿಯನ್ನ ಅಯ್ಯಪ್ಪ ಅವರ ಪತ್ನಿ ತಾರಾಮಣಿಯವರು ಇಂದು ನಿಧನರಾಗಿದ್ದಾರೆ. 75 ವರ್ಷ ಪ್ರಾಯದ ಬೆಳ್ಳಿಯನ್ನ ತಾರಾಮಣಿಯವರ ತವರುಮನೆ ಬೈಮನ. ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಕುಶಾಲನಗರ ಗೌಡ ಸಮಾಜದ ರುದ್ರಭೂಮಿಯಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ. ಸುದ್ದಿ ಜಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜಂಪೆನ ವಿವರ: ವೀರಸೇನಾನಿ ಪದ್ಮಭೂಷಣ ಜನರಲ್ ಕೆಎಸ್ ತಿಮ್ಮಯ್ಯ ಅವರ 117ನೇ ಹುಟ್ಟಿದ ಹಬ್ಬನ ಜಿಲ್ಲಾಡಳಿತ ಕಡೆಯಿಂದ ಇಂದು ಆಚರಿಸಲಾಯಿತು. ಜನರಲ್ ಕೆಎಸ್ ತಿಮ್ಮಯ್ಯ ಅವರ ಭಾವಚಿತ್ರಕ್ಕೆ ಹೂಹಾರ ಹಾಕಿ ಗೌರವ ನಮನ ಸಲ್ಲಿಸಿದೆ. ಅಲ್ಲಿಂದ ಮಾತನಾಡಿದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಮತ್ತು ಜನರಲ್ ತಿಮ್ಮಯ್ಯ ಫೋರಂನ ಸಂಚಾಲಕರಾಗಿದ್ದ ಬಿದ್ದಂಡ ನಂಜಪ್ಪ ಅವರು, ಅಮರ ಸೇನಾನಿ ಜನರಲ್ ತಿಮ್ಮಯ್ಯ ಅವು ಹುಟ್ಟಿದ ಮನೆ ಸನ್ನಿ ಸೈಡ್ ದೇವರ ಮನೆ ಇದ್ದ ಹಂಗೆ ದೇವಾಲಯತ್ತ ಭಾವಿಸೋಕುತ ಅವು ಹೇಳ್ದೋ. ಭಾರತೀಯ ಸೇನೆನ ಬಲಿಷ್ಠಗೊಳಿಸುವಲ್ಲಿ ಶ್ರಮಿಸಿಳೋತ ಅವು ಸ್ಮರಿಸಿದೋ. ಸನ್ನಿ ಸೈಡ್ ಮಡಿಕೇರಿನ ಮನೆ ತಿಮ್ಮಯ್ಯ ಅವರ ಇತಿಹಾಸ ಮಾತ್ರ ಅಲ್ಲ, ಭಾರತೀಯ ಸೇನೆಯ ಇತಿಹಾಸನ ತಿಮ್ಮಯ್ಯ ಮೂಲಕ ತೆರೆದಿಟ್ಟ ಮನೆಯಾಗುಟ್ಟುತ್ತ ಅವು ಹೇಳ್ದೋ. ಈ ಕಾರ್ಬರ್ಲಿ ಜಿಲ್ಲಾಧಿಕಾರಿಗ ಡಾಕ್ಟರ್ ಬಿಸಿ ಸತೀಶ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗ ಹಂಗೆ, ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ, ಸಂಚಾಲಕರ ಹಂಗೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಹಾಜರಿದ್ದು. ಪೊಲೀಸ್ ಧ್ವಜ ದಿನಾಚರಣೆ April 2ಕ್ಕೆ ಪ್ಯಾಟೆನ ಪೊಲೀಸ್ ಆಟದ ಮೈದಾನದಲ್ಲಿ ನಡೆದರೆತ ಗೊತ್ತಾಗುಟ್ಟು. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತೆ ಮೌಲ್ಯನಿರ್ಣಯ ಮಂಡಳಿ ಕಡೆಯಿಂದ ಏರ್ಪಾಡು ಮಾಡಿದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪೈಪೋಟಿಲಿ ಜೂನಿಯರ್ ಬಾಗಲಿ ಟಿಎಲ್ ಹರ್ಷಿತ್ ಪೊನ್ನಪ್ಪ 76.25 ಅಂಕದೊಟ್ಟಿಗೆ ಜಿಲ್ಲೆಗೆ ಶುರುವಿನ ಸ್ಥಾನ ಪಡ್ಕೊಂಡಿದ್ದು. ಈ ಹೈದ ಮಡಿಕೇರಿನ ಸಂತ ಜೋಸೇಫರ ಶಾಲೆನ 7ನೇ ತರಗತಿಯ ವಿದ್ಯಾರ್ಥಿ, ಹಂಗೆ ಮಡಿಕೇರಿನ ದೇಚೂರು ನಿವಾಸಿ ತಾಪಂಡ ಲೋಕೇಶ್ ಹಂಗೆ ಶುಭ ದಂಪತಿಯ ಮಂಗ. ನೋಂದಾಣಿ ಮತ್ತೆ ಮುದ್ರಾಂಕ ಇಲಾಖೆ ಕಡೆಯಿಂದ ಸಾರ್ವಜನಿಕರ ಅನುಕೂಲಕ್ಕೆ ಬ್ಯಾಗನೆ ನೋಂದಾಣಿ ಅನುವಾಗುವಂಗೆ April 21ರಂದು ನೋಂದಾಣಿ ಕಚೇರಿಯಲ್ಲಿ ಪ್ರಸ್ತುತ ಬಳಸಲಾಗ್ತಿದ್ದ ಗಣಕೀಕೃತ ನೋಂದಾಣಿ ಪ್ರಕ್ರಿಯೆಯಲ್ಲಿ ಕಾಲೋಚಿತ ಸುಧಾರಣೆಗಳೊಟ್ಟಿಗೆ ಕಾವೇರಿ ಎರಡು ಸುಲಭ ನೋಂದಾಣಿ ತಂತ್ರಾಂಶ ಜಾರಿಗೊಳಿಸಲಾದೆ. ಸಾರ್ವಜನಿಕರು ಸುಧಾರಿತ ಕಾವೇರಿ ಎರಡ್ನ ವ್ಯಾಪಕವಾಗಿ ಬಳಸಿಕೆ ಅನುವಾಗುವಂಗೆ ತಂತ್ರಾಂಶದ ಬಳಕೆನ ಕುರಿತು ಸಂಕ್ಷಿಪ್ತ ತರಬೇತಿ ಕಾರ್ಬಾರ್ ಏಪ್ರಿಲ್ ಒಂದರಂದು ಮಧ್ಯಾಹ್ನ 3 ಗಂಟೆಗೆ ಪ್ರವಾಸೋದ್ಯಮ ಇಲಾಖೆನ ಶೂರ್ಣಮಹಾಡಿಯಲ್ಲಿ ಜಿಲ್ಲಾ ತರಬೇತಿಲಿ ಸಂಸ್ಥೆಯಲ್ಲಿ ನಡೆದಿದೆ. ನೋಂದಾಣಿ ಇಲಾಖೆನ ಸೇವೆನ ಬಳಸಿ ಎಲ್ಲವೂ ತಪ್ಪದೇ ಭಾಗವಹಿಸಿ ಕಾರ್ಬಾರ್ನ ಗರಿಷ್ಠ ಫಲ ಪಡ್ಕೊಳ್ಳುವ ಹಂಗೆ ನೋಂದಾಣಿ ಮತ್ತೆ ಮುದ್ರಾಂಕ ಇಲಾಖೆನ ಅಧಿಕಾರಿಗ ಮಾಹಿತಿ ಕೊಟ್ಟಳು. ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ 2023 ಹಿನ್ನೆಲೆಯಲ್ಲಿ ಭಾರತ ಚುನಾವಣಾ ಆಯೋಗದ ನಿರ್ದೇಶನದ ಹಂಗೆ ಯಾವುದೇ ಚುನಾವಣಾ ಸಂಬಂಧಿತ ಪ್ರಕ್ರಿಯೆ ಹಂಗೆ ಚಟುವಟಿಕೆಗಳಲ್ಲಿ ಮಕ್ಕಳ ಬಳಸಿಕೊಳ್ಳದ ಹಂಗೆ ನಿಷೇಧಿಸಲಾಗುತ್ತ ಕಾರ್ಮಿಕ ಅಧಿಕಾರಿಗ ಮಾಹಿತಿ ಕೊಟ್ಟಳು. ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕೊಡಗಿನ 14 ಚೆಕ್ಪೋಸ್ಟ್ಲಿ ಪೊಲೀಸ್ ತಪಾಸಣೆ ಭಾರಿ ಚುರುಕು ರೀತಿಯಲ್ಲಿ ನಡೀತಾ ಉಂಟು. 3 ಅಂತಾರಾಜ್ಯ ಹಂಗೆ 11 ಅಂತರ್ ಜಿಲ್ಲಾ ಚೆಕ್ಪೋಸ್ಟ್ಲಿ ಹಗಲು ಇರಳು ವಾಹನಗಳ ತಪಾಸಣೆನ ಬಿಗಿಗೊಳಿಸಿಯೋಳು. ದಾಖಲೆ ರಹಿತ ಹಣ ವಸ್ತುಗಳ ಸಾಗಾಟ ನಡೆಯದ ಹಂಗೆ ಪೊಲೀಸ್ ಇಲಾಖೆ ಹದ್ದಿನ ಕಣ್ಣಿಟ್ಟು ಕೆಲಸ ಮಾಡ್ತಾವಳು. ಚೆಕ್ಪೋಸ್ಟ್ಲಿ ಪೊಲೀಸ್ ಇಲಾಖೆಯೊಟ್ಟಿಗೆ ಕಂದಾಯ ಅಬಕಾರಿ ಅರಣ್ಯ ಇಲಾಖೆನ ಸಿಬ್ಬಂದಿ ವರ್ಗದವು ತಪಾಸಣಾ ಕಾರ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವುದು ಗೊತ್ತಾಗುಟ್ಟು. ನೆಲ್ಜಿ ಫಾರ್ಮರ್ ಡೆವಲಪ್ಮೆಂಟ್ ಅಂಡ್ ಕ್ರಿಯೇಷನ್ ಅಸೋಸಿಯೇಷನ್ ಕಡೆಯಿಂದ ಏರ್ಪಾಡು ಮಾಡಿದ ಕೊಡವ ಕುಟುಂಬಗಳ ಹಬ್ಬ ಮೇ 27ರಂದು ನಡೆದಿದೆ. ಇಲ್ಲಿನ ವಾಂಡರರ್ಸ್ ಸ್ಪೋರ್ಟ್ಸ್ ಕ್ಲಬ್ ಕಡೆಯಿಂದ ಡಿಸಿವಿ ಶಂಕರ್ ಅವರ ಸ್ಮರಣಾರ್ಥ ಅಂಗವಾಗಿ ಏರ್ಪಡಿಸಿಕೊಂಡು ಬರುತ್ತಿದ್ದ ಮಕ್ಕಳ ಬೇಸಿಗೆ ಕ್ರೀಡಾ ಶಿಬಿರ ಉದ್ಘಾಟನೆ ತಾರೀಖು ಏಪ್ರಿಲ್ ತಿಂಗಳ 1ರಂದು ನಡೆದಿದೆ. ಅಂದು ಒತ್ತಾರೆ ಕಾರ್ಯಕ್ರಮನ ಅಂತಾರಾಷ್ಟೀಯ ಮಾಸ್ಟರ್ ಅಥ್ಲೀಟ್ ಮಾರಾಮಾಡ ಮಾಚಮ್ಮ ಅವು ಉದ್ಘಾಟನೆ ಮಾಡುವಂತ ಗೊತ್ತಾಗೊಟ್ಟು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪೊನ್ನಂಪೇಟೆ ತಾಲೂಕು ಕಿರುಗೂರು ಶ್ರೀ ಮಹದೇವಡ ದೇವಸ್ಥಾನತ್ತು ಕಾತ್ರ ನಮ್ಮೆ ಶುರುವಾಯಿತು. ನಾಳೆ ಚನಿ ಅಚ ಪೊಲಕ ಕಲಶಾಭಿಷೇಕ, 10 ಗಂಟೆ ಇಂಜ ವಿಶೇಷ ಪೂಜೆ, ತುಲಾಭಾರ ಸೇವೆ, 4:30 ಉತ್ಸವ ಮೂರ್ತಿ ಮೆರವಣಿಗೆ, ಮಹದೇವಡ ಕೆರೆಯಲ್ಲಿ ದೇವಕುಳಿಪು, 11 ಸುತ್ತು ದೇವಡ ಆಟ, ಮಹಾಪೂಜೆ ನಡಪ. ದಂಡ ದಿನ ಕೂಳುದಾನ ಉಂಡು. ಭಕ್ತಾದಿ ಎಲ್ಲ ಬಂತು ದೇವಡ ಆಶೀರ್ವಾದ ಪಡೆದು ತಕ್ಕ ಮುಖ್ಯಸ್ಥಂಗ ಅಧ್ಯಕ್ಷ ಕಾರ್ಯದರ್ಶಿ ಪಿಂಜ ಸಮಿತಿ ಸದಸ್ಯಂಗ ಕಟ್ಟಂಡಿತು. ಕೊಡವ ಕ್ರಿಕೆಟ್ ಅಕಾಡೆಮಿ ಪಿಂಜ ಬಾಳೆಯಡ ಒಕ್ಕಡ ಆದನೆಲೆ 21ನೇ ಕಾಲತ್ರ ಕ್ರಿಕೆಟ್ ಕಳಿಕೂಟ ಬಾಳೆಯಡ ಕಪ್ ದಂಡ ಇರ್ತ 23 ಇದೇ ಏಪ್ರಿಲ್ ಇರೋ ದಂಡಲಿಂಜಿ ನಾಪೋಕ್ಲರ ಜನರಲ್ ತಿಮ್ಮಯ್ಯ ಕಳಿಪರಂಬಲು ನಡಪ. ಎಂಟ್ರಿ ಕೊಡಬೇಕು ಏಪ್ರಿಲ್ 10 ಆಕೆರೆ ದಿನ. ಎಲ್ಲ ಕೊಡವ ಒಕ್ಕ ಕರಳು ಕೂಡಿಯಾಡನೊಂದು ಬಾಳೆಯಡ ಒಕ್ಕ ಕರ ಕಟ್ಟಂಡಿತು. ಕೊಡಗಿನ ಹೆಸರಾಂತ ಭಾರತೀ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತೀ ರೇಡಿಯೋ ಹೌಸ್ ಗಣಪತಿ ಸ್ಟ್ರೀಟ್ ಮಡಿಕೇರಿ, ಮೇನ್ ರೋಡ್ ಗೋಣಿಕೊಪ್ಪಲು. ರೇಷ್ಮೆಯ ಪ್ರೌಢಿಮೆ ಪ್ರಪಂಚಕ್ಕೆ ಪಸರಿಸಿದ ಇಮ್ಯಾನುವಲ್ ಸಿಲ್ಕ್ಸ್ ನ ಅತ್ಯಂತ ನೂತನ ಶೋರೂಮ್ ಇದೀಗ ಇರಿಟಿಯಲ್ಲಿ. ಇಮ್ಯಾನುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟಿ. ಮಡಿಕೇರಿ ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ಈಕ್ಷಾ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಇದೀಗ ಯಶಸ್ವಿನಿ ರೈತರ ಆರೋಗ್ಯ ವಿಮೆ ಯೋಜನೆಯಡಿ ನೋಂದಣಿಯಾಗಿದ್ದು ಕಣ್ಣಿನ ಪೊರೆ ಚಿಕಿತ್ಸೆ, ದುರ್ಮಾಂಸ, ಮೆಳ್ಳೆಗಣ್ಣು, ಡಯಾಬಿಟಿಕ್ ರೆಟಿನೋಪತಿಗೆ ಲೇಸರ್ ಮತ್ತು ಅವಸ್ಟೀನ್ ಚಿಕಿತ್ಸೆ, ಹೀಗೆ ಎಲ್ಲಾ ಕಣ್ಣಿನ ಸಮಸ್ಯೆಗಳಿಗೂ ಚಿಕಿತ್ಸೆ ಲಭ್ಯ. ಯಶಸ್ವಿನಿ ಯೋಜನೆಯಲ್ಲಿ ನೋಂದಾಯಿಸಿಕೊಂಡವರು ಇದರ ಸದುಪಯೋಗ ಪಡೆದುಕೊಳ್ಳಬಹುದು. ಮಾಹಿತಿಗೆ ಕರೆ ಮಾಡಿ 8762444214. March 25 ಮರಣಪಟ್ಟ ಮೂರ್ನಾಡು ಗಾಂಧಿನಗರ ನೆರವಂಡ ಪೌತಿ ಬೋಪಯ್ಯ ಇಂಡ ಪೊಣ್ಣು ತಂಗಮ್ಮ ಚೋಂದು ಐಂಡಮಾದ ಕಾರ್ಯ ಏಪ್ರಿಲ್ ದಂಡಾಂಗ್ ಮತ್ತಂದು ನಾರಾಚ ಪೊಲಕ 11 ಗಂಟೆ ಮೂರ್ನಾಡು ಕೊಡವ ಸಮಾಜದ ನಡಪ. ಒಕ್ಕಕಾರ ಊರುಕಾರ ಬೆಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನ ದರ್ಜಿತು ಬರನೊಂದು ಐಂಡ ಮಕ್ಕ ಮೈಮಕ್ಕ ಕಿರುಮಕ್ಕ ಪಿಂಜ ಒಕ್ಕಕಾರ ಕಟ್ಟಂಡಿತು. ಕರಡಿಗೋಡು ಗ್ರಾಮ ಕುಕ್ಕುನ್ನೂರು ಶ್ರೀ ಬಸವೇಶ್ವರ ದೇವಸ್ಥಾನದ ವಾರ್ಷಿಕೋತ್ಸವ ಬಿಳಿಗೇರಿ ಶ್ರೀ ಉದಯಕುಮಾರ ತಂತ್ರಿಗಳ ನೇತೃತ್ವದಲ್ಲಿ ಏಪ್ರಿಲ್ 2ರಿಂದ 4ರವರೆಗೆ ನಡೆಯಲಿದೆ. 2ರಂದು ಭಾನುವಾರ ಸಂಜೆ 7:30 ಭಂಡಾರ ಮನೆಯಿಂದ ದೇವರ ಭಂಡಾರ ತರುವುದು, 3ರಂದು ಸೋಮವಾರ ಬೆಳಿಗ್ಗೆ 8:30 ಗಣಪತಿ ಹೋಮ, 10 ಗಂಟೆಗೆ ಕಲಶ ಪೂಜೆ, 11 ಗಂಟೆಗೆ ಗಂಗಾ ಸ್ನಾನ, ಕಾವೇರಿ ನದಿಯಿಂದ ಶ್ರೀ ಬಸವೇಶ್ವರ ದೇವರ ಪಲ್ಲಕ್ಕಿ ಮೆರವಣಿಗೆ, ಅಪರಾಹ್ನ 3:30 ದೇವರ ಮನೆ ಮೆರವಣಿಗೆ, ಸಂಜೆ 7 ಗಂಟೆಯಿಂದ ಕೊಂಡ ಪೂಜೆ, 4ರಂದು ಮಂಗಳವಾರ ಬೆಳಿಗ್ಗೆ 8 ಗಂಟೆಗೆ ರುದ್ರಪಾರಾಯಣ, 10 ಗಂಟೆಗೆ ಗಂಗಾ ಸ್ನಾನ, ಶ್ರೀ ಬಸವೇಶ್ವರ ದೇವರ ಪಲ್ಲಕ್ಕಿ ಮೆರವಣಿಗೆ, ಕೊಂಡ ಸೇವೆ, ಮಹಾಪೂಜೆ, ಹರಕೆ ಒಪ್ಪಿಸುವ ಕಾರ್ಯ ನಡೆಯಲಿದೆ. ಅನ್ನದಾನವಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಕುಕ್ಕುನೂರು ಕುಟುಂಬಸ್ಥರು ಕೋರಿದ್ದಾರೆ. ಕಳೆದೆರಡು ವರ್ಷಗಳಿಂದ ಕೊರೋನಾದಿಂದ ನಿಮ್ಮ ಕಲಿಕೆಯಲ್ಲಿ ಹಿನ್ನಡೆ ಉಂಟಾಗಿದೆ. ಇಲ್ಲಿ ಇದೆ ನಿಮಗೊಂದು ಸುವರ್ಣಾವಕಾಶ. April 12-May 12 ಗೋಣಿಗೊಪ್ಪಲಿನ ಕೈಕೇರಿ ಮುಖ್ಯ ರಸ್ತೆಯಲ್ಲಿರುವ ರೋಟರಿ ಕಮ್ಯುನಿಟಿ ಹಾಲ್ನಲ್ಲಿ 10 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಮ್ಯಾಥ್ಸ್ ಸಮ್ಮರ್ ಕ್ಯಾಂಪ್ ಆಯೋಜಿಸಲಾಗಿದೆ. ಅಲ್ಲದೆ 9, 10, 11, 12 ತರಗತಿ ವಿದ್ಯಾರ್ಥಿಗಳಿಗೆ ಆಫ್ಲೈನ್ ಹಾಗೂ ಆನ್ಲೈನ್ ಟ್ಯೂಷನ್ ಕ್ಲಾಸ್ ತೆಗೆದುಕೊಳ್ಳಲಾಗುವುದು. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 9743-99699. ಮೈಸೂರಿನ ಪ್ರತಿಷ್ಠಿತ ಮೈಕಾ ಕಾಲೇಜಿನಲ್ಲಿ PUC ಕಾಮರ್ಸ್ ಮತ್ತು ಸೈನ್ಸ್, ಬಿಕಾಂ BBA BCA, ಬಿಕಾಂ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳಿಗೆ ಅಡ್ಮಿಷನ್ ಕೌನ್ಸಿಲಿಂಗ್ ಆರಂಭಗೊಂಡಿದೆ. ನಿಮ್ಮ ಮಕ್ಕಳ ಉತ್ತಮ ವಿದ್ಯಾಭ್ಯಾಸ ಮತ್ತು ಭವಿಷ್ಯಕ್ಕಾಗಿ ಇಂದೇ ಕರೆ ಮಾಡಿ 8147-810-00. ರೇಷ್ಮೆಯ ಬೌಡಿಮಿ ಪ್ರಪಂಚಕ್ಕೆ ಪಸರಿಸಿದ ಇಮ್ಯಾನುವಲ್ ಸಿಲ್ಕ್ಸ್ ನ ಅತ್ಯಂತ ನೂತನ ಶೋರೂಮ್ ಇದೀಗ ಇರಿಟಿಯಲ್ಲಿ. ಇಮ್ಯಾನುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟಿ. ಕೇಳುಗರೆ, ನಾಳೆ ಮಧ್ಯಾಹ್ನ 12:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಗ್ಲೌಕೋಮಾ ಹಾಗೂ ಚಿಕಿತ್ಸೆ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಹಾಗೂ ಬೋಧಕ ಆಸ್ಪತ್ರೆಯ ಹಿರಿಯ ನೇತ್ರ ತಜ್ಞರಾದ ಡಾಕ್ಟರ್ ವಿಕ್ರಮ್ ಅವರಿಂದ ಮಾಹಿತಿ. ನಂತರ ಕಣ್ಣಿನ ಪೊರೆ, ಈ ಬಗ್ಗೆ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕಿರಣ್ ಭಟ್ ಅವರಿಂದ ಮಾಹಿತಿಯನ್ನು ಕೇಳಲಿದ್ದೀರಿ. ಇದು ಮಡಿಕೇರಿ ಕೇಂದ್ರದ ಕೊಡುಗೆಯೇ. ನಾಳೆ ಮಧ್ಯಾಹ್ನ 3:35 ಕಥ ಚಂದ್ರಹಾಸ ನಡೆಸಿಕೊಡುತ್ತಾರೆ ವಿದ್ವಾನ್ ಆರ್ ಗುರುರಾಜಲು ನಾಯ್ಡು. ನಾಳೆ ಸಂಜೆ 5:00 ಕ್ರೀಡಾಲಹರಿ, ಆಟೋಟಗಳ ಕ್ಷೇತ್ರಗಳನ್ನು ಪರಿಚಯಿಸುವ ಮಾಲಿಕೆಯಲ್ಲಿ ಅಂತಾರಾಷ್ಟೀಯ ಮಾಸ್ಟರ್ ಅಥ್ಲೆಟಿಕ್, ಏಷ್ಯನ್ ಬುಕ್ ಆಫ್ ರೆಕಾರ್ಡ್ ಹೊಂದಿರುವ ಕರ್ಣಯ್ಯನ ಈಶ್ವರ್ ಅವರೊಂದಿಗೆ ಮಾತುಕತೆ. ನಾಳೆ ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಗತಿಗಳೊಂದಿಗೆ ಮನೋರಂಜನೆ ನೀಡುವ ಕಾರ್ಯಕ್ರಮ ಕೃಷಿ ಪುಂಜ ಪ್ರಸಾರವಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಬೊಳಜಿರ ಯಮುನಾ ಅಯ್ಯಪ್ಪ. ಮಡಿಕೇರಿರ ವಾಂಡರ್ ಸ್ಪೋರ್ಟ್ಸ್ ಕ್ಲಬ್ ರ ಆದನೆಯ ಸಿ ವಿ ಶಂಕರ್ ಅಂಗಡ ಗ್ಯಾನತ್ ನರ್ತಿಯಂಡ್ ಬಂದಂಡುಳ್ಳ 29ನೇ ಮಕ್ಕಳ ಬೇನಿ ಕ್ರೀಡಾ ಶಿಬಿರತ್ರ ಉದ್ಘಾಟನೆ ನಾಳೆ April 1 ನಡ್ಪ. ಜನರಲ್ ತಿಮ್ಮಯ್ಯ ಕಳಿಪರಂಬುಲು ಪೊಲಾಕ 8 ನಡ್ಪ ಕಾರ್ಯಕ್ರಮತ್ನ ಅಂತಾರಾಷ್ಟೀಯ ಮಾಸ್ಟರ್ ಅಥ್ಲೆಟ್ ಮಾರಮಡ ಮಾಚಮ್ಮ ಅಂಗ ಉದ್ಘಾಟನೆ ಮಾಡುವ. ವಾಂಡಸ್ ಅಧ್ಯಕ್ಷ ಕೋಟರ ಮಾದಯ್ಯ ಐಂಗಡ ಕೊರವುಕಾರಿಕೆಯಲ್ಲಿ ನಡೆಪ ಈ ಕಾರ್ಯಕ್ರಮತ್ತು ರಾಷ್ಟೀಯ ಅಂತಾರಾಷ್ಟೀಯ ಪೆರಿಯ ಕಳಿಕಾರ ಪಿನ್ಯ ವಾಂಡಸ್ ಪದಾಧಿಕಾರಿಯ ಕೂಡಿಯಾಡುವ. ವಿಧಾನಸಭಾ ಚುನಾವಣೆರ ಮಾರಿಪತ್ತು ಮಾದರಿ ನೀತಿ ಸಂಹಿತ ಜಾರಿಲುಳ್ಳಂಗ ಜಿಲ್ಲೆರ ಹೋಮ್ಸ್ಟೇ ರೆಸಾರ್ಟ್ಲಿ ಚುನಾವಣಾ ಆಯೋಗತ್ರ ನಿರ್ದೇಶನತ್ರ ಪಾಲ್ಚಿಡುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಎಂಡ ಕೊರವುಕಾರಿಕೆಯಲ್ಲಿ ಸಭೆ ನಡೆದತ್ತು. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ತಕ್ಕ ಪರಂದೆಯು ಚುನಾವಣಾ ಆಯೋಗದ ನಿರ್ದೇಶನತ್ನ ಕಟ್ಟುನಿಟ್ಟಾಯ್ತು ಪಾಲನೆ ಮಾಡೊಂಡು ನೀತಿ ಸಂಹಿತೆ ಮೀರತನಕ್ಕೆ ಎಚ್ಚರ ವಹಿಸಿಕೊಂಡು ಅಣ್ಣಿಚಿ ಮತದಾನಕ್ಕೆ 48 ಮಿನ್ಯ ಪಾಲನೆ ಮಾಡುವ ಕ್ರಮತ್ರ ಬಗ್ಗೆ ಅವು ಮಾಹಿತಿ ಕೊಡ್ತತ್ತು. ಮಂಗಲ ಕುರಿಪದು ತೊಟ್ಟುಕಿಡುವ ಇಂಥ ಸಮಾರಂಭಕ್ಕೆ ಏದೇ ನಿರ್ಬಂಧ ಇಲ್ಲ. ಆಚಿಂಗಿ ರಾಜಕೀಯ ಪ್ರೇರಿತವಾಯ್ತು ಇಪ್ಪಕ್ಕಾಗ ಅಂದು ಅವು ಅರಿವಿಕೆ ತಂದಿತ್ತು. ಪದ್ಮಭೂಷಣ ಜನರಲ್ ತಿಮ್ಮಯ್ಯ ಅಂಗಡ ನೂಟ್ಯ 14ನೇ ಪುಟ್ಟಿನ ನಮ್ಮೆರ ದಿನ ಆನ ಇಂದು ಜನರಲ್ ತಿಮ್ಮಯ್ಯ ಪಬ್ಲಿಕ್ ಸ್ಕೂಲ್ ಜನರಲ್ ತಿಮ್ಮಯ್ಯ ಐಂಡ ಪುತ್ತಳಿನ ಏರ್ ಮಾರ್ಷಲ್ ಕೊಡಂದರ ನಂದಾ ಕಾರ್ಯಪ್ಪ ಅಂಗ ಲೋಕಾರ್ಪಣೆ ಮಾಡಿಚಿ. ಈ ಸಂದರ್ಭದಲ್ಲಿ ತಕ್ಕ ಪರಂದ ಅವು ಜನರಲ್ ತಿಮ್ಮಯ್ಯ ಅಂಗ ತಂಗಡ ಕಾರ್ಯಕ್ಷಮತೆ ದಕ್ಷತೆ ನುಂಡು ಸೇನಾ ಕ್ಷೇತ್ರದ ಮಾದರಿ ಆಯ್ತುಂಡು ಅವು ಅಣಚಿ. ಕಾರ್ಯಕ್ರಮದ